ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಳುಮೆಣಸು ಕೃಷಿಯ ಕುರಿತು ಶಿರಸಿ ಸೋಮನಹಳ್ಳಿಯ ರಾಘವ್ ಕೇಶವ್ ಹೆಗಡೆ ಅವರೊಂದಿಗಿನ ಸಂದರ್ಶನ. ರಾಘವ ಕೇಶವ ಹೆಗಡೆ ಅವರೇ ನಮಸ್ಕಾರ. ನಮಸ್ಕಾರ. ಕಾಳುಮೆಣಸನ್ನ ಕಪ್ಪು ಬಂಗಾರ ಅಂತ ಕರಿತೀವಿ. ವಾತಾವರಣದಲ್ಲಿ ಕೂಡ ಸಾಕಷ್ಟು ಏರುಪೇರು ಆಗುವುದನ್ನ ನೋಡ್ತೀವಿ. ಅದರಲ್ಲೂ ವಿಶೇಷವಾಗಿ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕಾಳುಮೆಣಸನ್ನ ಬೆಳೆದಿರುವಂತಹ ಒಂದು ಸಂದರ್ಭದಲ್ಲಿ ಕಾಳುಮೆಣಸಿಗೆ ಎಷ್ಟರ ಮಟ್ಟಿಗೆ ನಾವು ಗಮನವನ್ನ ಕೊಡಬೇಕು ಅಂತ? ಕಾಳುಮೆಣಸಿಗೆ ಅಡಿಕೆ ಅಷ್ಟು ಗಮನ ಸಾಲದಿಲ್ಲ. ಅದಕ್ಕೆ ಹೆಚ್ಚಿನ ಒಂದು ಗಮನ ಕೊಟ್ಟರೆ ಮಾತ್ರ ಕಾಳುಮೆಣಸು ಮಾಡ್ಲಿಕ್ಕೆ ಆಗತ್ತೆ. ಅಡಿಕೆ ಹಂಗಲ್ಲ, ಕಾಳುಮೆಣಸು ಸೂಕ್ಷ್ಮ ಜಾಸ್ತಿ ಅದು. ಮತ್ತೆ ಈಗೀಗ ಈ ವಾತಾವರಣದ ಏರುಪೇರಿಂದಾಗಿ ಕಾಳುಮೆಣಸು ಬೆಳೆಯುವುದು ಬಹಳ ಕಷ್ಟ ಆಗ್ತಾ ಉಂಟು. ಹಾಗಾಗಿ ಸ್ವಲ್ಪ ಹೆಚ್ಚಿನ ಗಮನ ಬೇಕಾಗುತ್ತೆ ಕಾಳುಮೆಣಸಿಗೆ. ಅಂದ್ರೆ ಈಗ ವಾತಾವರಣದ ಏರುಪೇರು ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಮಳೆಯ ಒಂದು ಪ್ರಮಾಣದಲ್ಲಿಯೂ ಕೂಡ ಸಾಕಷ್ಟು ವ್ಯತ್ಯಾಸ ಆಗುವುದನ್ನು ನೋಡ್ತೇವೆ. ಜೊತೆಗೆ ಮಳೆ ಬರುವಂತಹ ಒಂದು ಸಮಯವೂ ಕೂಡ ಸಾಕಷ್ಟು ಏರುಪೇರು ಆಗ್ತಾ ಇದೆ. ವಾತಾವರಣದ ತಾಪಮಾನ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಯಾವ ರೀತಿ ಗಮನವನ್ನು ಕೊಡಬೇಕು ಈ ಕಾಳುಮೆಣಸಿಗೆ? ಅದು ಕಾಳುಮೆಣಸು ನಾವು ಮಾಡುವ ಪ್ರಯತ್ನ ಮಾಡ್ತಾ ಇರೋದು ವಾತಾವರಣ ಏರುಪೇರಿಗೆ ನಮ್ಮ ಹತ್ರ ಹೊಂದಾಣಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಕಾಫಿ ಹಂಗಲ್ಲ, ಕಾಫಿಗಾದ್ರೆ ಕೃತಕವಾಗಿ ಮಾಡ್ತಾರೆ. ಇದು ಮೇಲೆ ನಮ್ಮಲ್ಲಿ 30-35 ಫುಟ್ ವರೆಗೆ ಹೋಗಿರೋದಕ್ಕೆ ಅದಕ್ಕೆ ನ್ಯಾಚುರಲ್ ಆಗಿ ಬಂದ್ರೆ ಮಾತ್ರ ಅದಕ್ಕೆ ಪಾಲಿನೇಷನ್ ಆಗಬೇಕು. ಆ ಟೈಮಿಗೆ ಯಾವ ಟೈಮಿಗೆ ಮಳೆ ಬರಬೇಕು ಆ ಟೈಮಿಗೆ ಮಳೆ ಬಂದ್ರೆ ಮಾತ್ರ ಪಾಲಿನೇಷನ್ ಆಗುತ್ತೆ. ಇವಾಗ ಈ ಮನುಷ್ಯನಾಗೆ ಅದು ನಾವು ಒಂದು ವಾತಾವರಣಕ್ಕೆ ಹೊಂದ್ಕೊಂಡಿದ್ದವರಿಗೆ ಹೆಚ್ಚಿಗೆ ಹೀಟ್ ಇದ್ರೂ ಹೊಂದ್ಕೊಳ್ತಾನೆ ಅವ. ಈಗೇನಾಗಿದೆ, ನಮ್ಮಲ್ಲಿ 32-34 ಡಿಗ್ರಿ ಆದ ತಕ್ಷಣ ಮಳೆ ಬರ್ತಿತ್ತು. ಈಗ ಏನಾಗ್ಬಿಟ್ಟಿದೆ ಕೇಳಿದ್ರೆ 39 ಸಿರಿಸಿಲ್ ಸಮೇತ 39 ಮಲೆನಾಡು. ಅವಾಗ ಅದಕ್ಕೆ ನಾವು ಕೊಡುವ ನೀರು ಸಾಲೋದಿಲ್ಲ. ವಾತಾವರಣದ ಹೀಟಿಂದ ತನ್ನರೇ ಮೆಣಸು ಅದು ನಾವು ಏನು ಅದ್ರ ಮೇಲೆ ಭರವಸೆ ಇಟ್ಕೊಳ್ತೇವೆ ಆ ರೀತಿ ಅದು ಕೊಡ್ತಾ ಇಲ್ಲ. ಹಾಗಾಗಿ ಮತ್ತು ಸ್ವಲ್ಪ ಅದರಗಳೇ. ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೇರೆ ಬೇರೆ ಬೆಳೆ ಬೆಳೆಯುವುದನ್ನ ನಾವು ನೋಡ್ತೀವಿ. ಕಾಳುಮೆಣಸು ಅದರಲ್ಲಿ ಪ್ರಧಾನವಾಗಿರುವಂತಹದ್ದು. ಜೊತೆಗೆ ಆ ಏಲಕ್ಕಿ ಆಗ್ಬೋದು ಅಥವಾ ಒಂದು ಬೇರೆ ಹಣ್ಣುಗಳಾಗ್ಬೋದು, ಬಾಳೆ ಆಗ್ಬೋದು, ಕೊಕ್ಕೋ ಆಗ್ಬೋದು, ಇಂಥ ಬೆಳೆಯನ್ನು ಕೂಡ ಬೆಳೀತಾರೆ. ಆದರೆ ಈ ಕಾಳುಮೆಣಸಿನ ಒಂದು ಪ್ರಾಮುಖ್ಯತೆ ಏನು ಮಿಶ್ರ ಬೆಳೆಯಾಗಿ? ಮಿಶ್ರ ಬೆಳೆಯಾಗಿ ನಾವು ಬೆಳೀಲಿಕ್ಕೆ ಕಾರಣ ಅಂದ್ರೆ ಬರೀ ಅಡಿಕೆ ಒಂದೇ ನಾವು ಹಚ್ಕೊಂಡ್ರೆ ಈ ರೇಟಿನ ಏರುಪೇರು ಅದು ಅಡಿಕೆಗೂ ಸಮೇತ ಹೀಟ್ ಹೆಚ್ಚಾಗಿ ನಾವು ಏನೇ ಬುಡಕ ವಾಗತಿ ಮಾಡಿದ್ರು ವಾತಾವರಣದ ಮೇಲೆ ಅಡಿಕೆಯ ಏರುಪೇರು ಆಗುತ್ತೆ. ಅವಾಗ ನಮಗೆ ಒಂದು ವರ್ಷ ಅಡಿಕೆ ಕಡಿಮೆ ಆದರೆ ಒಂದು ವರ್ಷ ಮೆಣಸು ಬಂದರೆ ಅದರೊಳಗೆ ನಾವು ಈ ನಮ್ಮ ಈ ಖರ್ಚು ವೆಚ್ಚವನ್ನು ತೂಗಿಸ್ಕೊಂಡು ಹೋಗ್ಲಿಕ್ಕೆ ನಮಗೇನೋ ಸ್ವಲ್ಪ ಆದಾಯ ಉಳಿಯಲಿಕ್ಕೆ ಮೆಣಸು ಕಾರಣ ಆಗುತ್ತೆ. ಹಾಗಾಗಿ ನಾವು ಎರಡು ಅಡಿಕೆ ಮೆಣಸಾದರೆ ಬಾಳೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಬಾಳೆಯನ್ನು ನಮ್ಮ ತಿನ್ಲಿಕ್ಕೆ ಬೇಕಾದಷ್ಟು ಬಾಳೆ ಹೆಚ್ಚಿಕೊಳ್ತೇವೆ. ಉಳಿದಿದ್ದಂದ್ರೆ ಮೆಣಸಿನ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ತೇವೆ. ಈಗೀಗ ಮೆಣಸಿನ ಸಂಗಡ ಕಾಫಿ ಹೋಗಿದ್ದಾರೆ ನಮ್ಮಲ್ಲಿ ಜನ, ಕಾಫಿ ಮಾಡ್ತಾ ಇದ್ದಾರೆ. ಅದು ನಮ್ಮಲ್ಲಿ ಕಳೆ ಬೆಳೆದು ಹೋದಂಗೆ ಅದಕ್ಕೆಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ. ಅಂದ್ರೆ ಈಗ ಪ್ರತಿಯೊಂದು ಅಡಿಕೆ ಮರಗಳಿಗೂ ಕೂಡ ಈ ಕಾಳುಮೆಣಸನ್ನ ಬಿಡಬಹುದು ಅಥವಾ ಒಂದು ಎಕರೆ ಪ್ರದೇಶಕ್ಕೆ ಕಾಳುಮೆಣಸಿನ ಬಳ್ಳಿಗಳನ್ನು ಒಂದು ಸೀಮಿತವಾಗಿ 300-350 ಅಂತ ಮಾಡ್ಕೋಬೇಕಾ? ಇಲ್ಲ ಅಂದ್ರೆ ಒಂದು 10-12 ಮರಕ್ಕೆ ಆದ ತಕ್ಷಣ ಒಂದೊಂದು ಸ್ವಲ್ಪ ಒಂದೊಂದು ಮರ ಗ್ಯಾಪ್ ಕೊಡೋದು ಒಳ್ಳೇದು. ಅಂದ್ರೆ ರೋಗಗಳು ಬಂದ್ರೆ ಅದು ಈ ಗಾಳಿಯಿಂದ ಕೆಲವು ರೋಗಗಳು ಬರುತ್ತೆ, ಅದು ಹಬ್ಬಿಕೊಂಡು ಹೋಗ್ಬಿಡುತ್ತೆ. ಸ್ವಲ್ಪ ಒಂದು ಗ್ಯಾಪ್ ಆದ್ರೆ ಸ್ವಲ್ಪ ಅದು ಅನುಕೂಲ ಆಗುತ್ತೆ. ಒಂದೊಂದು 10-12 ಮರ ಆದ ತಕ್ಷಣ ಒಂದು ಮರ ಗ್ಯಾಪ್ ಕೊಡೋದು ಒಳ್ಳೇದು. ಈಗ ಒಳ್ಳೆಯ ಒಂದು ಇಳುವರಿಯ ನಿರೀಕ್ಷೆಯಲ್ಲಿ ಇರುವವರಿಗೆ ಯಾವ ತಳಿ ಸೂಕ್ತ ಅಂತ ಅನಿಸ್ತದೆ ನಿಮಗೆ? ಇವಾಗ ನಮ್ಮಲ್ಲಿ ಶಿರಸಿ ಏರಿಯಾದಲ್ಲಿ ಪಣಿಯೂರೆ, ಈಗ ನಮ್ಮಲ್ಲಿ ಲೋಕಲ್ ತಳಿಗಳು ಉಂಟು. ಈಗ ಸಿಗಂಧಿನಿ ಉಂಟು. ಸುಗಂಧಿನಿ ನಮ್ಮಲ್ಲಿ ಏನಾಗುತ್ತೆ ಕೇಳಿದ್ರೆ ಕೊನೆ ಕೊಯ್ಲಿಗೆ ಬಂದ್ಬಿಡುತ್ತೆ ಅದು. ಅವಾಗ ನಮ್ಗೆ ಆಳ್ಗಳು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಈಗ ಕೊನೆಯಲ್ಲೂ ಕೊಯ್ಕೊಳ್ಬೇಕು. ಆ ಕಡೆ ಮೆಣಸಿಗೆ ಅಂದ್ರೆ ಗಮನ ಕಷ್ಟ ಆಗತ್ತೆ. ಹಾಗಾಗಿ ಪಣಿಯೂರು ಬೆಸ್ಟ್ ನಮ್ಮಲ್ಲಿಗೆ. ಈಗ ಪಣಿಯೂರಿನಲ್ಲಿಯೂ ಕೂಡ ಸಾಕಷ್ಟು ತಳಿಗಳ ವೈವಿಧ್ಯತೆ ಅದರಲ್ಲಿ 3-4 ಕಡೆ ಉಂಟು. ಅದು ಸ್ವಲ್ಪ ರಿಲೇಷನ್ ಬಾಳೆನೆ ವೇರಿಯೇಷನ್ ಇಲ್ಲ ಅದಕ್ಕೆ. ಆದ್ರೆ ತೊಂದ್ರೆ ಇಲ್ಲ, ಪಣಿಯೂರು ಒಂದ್ ಇದ್ರೆ ಸಾಕಾಗತ್ತೆ. ಅದು ನಮ್ಮ ವಾತಾವರಣ ತಡ್ಕೊಳುತ್ತೆ. ಅದು ಈಗ ಒಂದ್ಸಲ ಮಳೆ ಏನಾಗುತ್ತೆ, ಬೇಸಿಗೆಲಿ ಮಳೆ ಬಂದ್ಬಿಡುತ್ತೆ, ಅವಾಗ ಒಂದ್ಸಲ ಗುಂಜ್ ಹೊಂಟು ಬಿಡುತ್ತೆ. ಈ ಬಾಕಿದಾದ್ರೆ ಒಂದ್ಸಲ ಗುಂಜ್ ಹೊಂಟ ಮೇಲೆ ಎರಡನೇ ಹೊಂಡದಿಲ್ಲ. ಈ ಲೋಕಲ್ ತಳಿಗಳು ವರ್ಷಕ್ಕೆ ಒಂದೇ ಸಲ ಬರುತ್ತೆ, ಒಂದೇ ಸಲ ಬರುತ್ತೆ. ಇವಾಗಲ್ಲ, 3 ಸಲ ಬಂದ್ಬಿಡುತ್ತೆ. ಅವಾಗ ನಮಗೆ ಈಗ ಸಲ ಈ ವಾತಾವರಣ ಮಳೆ ಹೆಚ್ಚಾಯ್ತು, ಮಳೆ ಬರಲಿಲ್ಲ, ತೊಂದರೆ ಆಯ್ತು ಅಂದ್ರೆ ಮತ್ತೆ ಆ ಟೈಮ್ ಬಂದ ತಕ್ಷಣ ಮತ್ತೆ ಗುಂಜ್ ಬರುತ್ತೆ. ಹಂಗಾಗಿ ನಮ್ಗೆ ಎವರೇಜ್ ತಂದ್ಬಿಡುತ್ತೆ ಅದು ಇಳುವರಿಯನ್ನ. ಬಳ್ಳಿ ಹೋದಾಗ ಇಳುವರಿ ಹೆಚ್ಚು ಕಡಿಮೆ ಆಗುತ್ತೆ, ಬಿಟ್ರೆ ವಾತಾವರಣದ ತಡ್ಕೊಳ್ಳುವ ಶಕ್ತಿ ಇದೆ. ಇಳುವರಿಯನ್ನು ಒಂದೇ ನಮನೆ ಕೊಡುತ್ತೆ ಪಣಿಯೂರು, ಬಹಳ ಹೆಚ್ಚು ಕಡಿಮೆ ಆಗೋದಿಲ್ಲ. ಹಂಗಾಗಿ ಅಂದ್ರೆ ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವಂತಹ ಸಂದರ್ಭದಲ್ಲಿ ಕಾಳು ಮೆಣಸಿನ ತಳಿ ವೈವಿಧ್ಯತೆಯನ್ನ ಕಾಪಾಡ್ಕೊಳ್ಬೇಕು ಅಥವಾ ಒಂದೇ ತಳಿ ಹಾಕ್ಬೇಕು? ಇಲ್ಲ, ಬೇರೆ ಬೇರೆ ತಳಿ ಹಾಕ್ಬೋದು, ಅದೇನು ತೊಂದರೆ ಇಲ್ಲ, ಚಲೋದೇ ಅದು. ಆದ್ರೆ ನಮ್ಮಲ್ಲಿ ಅದನ್ನ ಆ ರೀತಿಯ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ ಅದ್ರ ಬಗ್ಗೆ ಬೇರೆ ಬೇರೆ ತಳಿಯನ್ನು ಮಾಡಿದವರು ಇದ್ದಾರೆ, ನಾವು ಮಾಡಿಲ್ಲ. ಅದು ಕೆಲವು ಜನರ ಇಂಟ್ರೆಸ್ಟು, ಅವರು ಬೇರೆ ಬೇರೆ ತಳಿಯನ್ನು ಮಾಡಿ ಅದಕ್ಕೆ ಲೇಬಲ್ ಹಚ್ಚೆಲ್ಲ ಮಾಡ್ತಾರೆ. ನಾವು ಆ ರೀತಿ ಮಾಡ್ತೀವಿ, ಇಲ್ಲಲ್ಲ ನಮ್ಮದು, ನಾವು ಅದನ್ನು ಐಡೆಂಟಿಫೈ ಮಾಡೋದಿಲ್ಲ, ಇದು ಅಂಥ ತಳಿ ಇಂಥ ತಳಿ ಅಂತಿಲ್ಲ. ಎಲ್ಲ ಅಂದ್ರೆ 4-5 ತಳಿ ಇದೆ ನಮ್ಮದು, ಆದರೆ ನಾವು ಎಲ್ಲದನ್ನು ಹಚ್ಚುತ್ತೇವೆ, ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡೋದಿಲ್ಲ. ಅಂದ್ರೆ ನಮಗೇನು ಇಳುವರಿ ಹೆಚ್ಚಿಗೆ ಬರಬೇಕು ಹೇಳೋದೊಂದೇ ನೋಡ್ತೇವೆ ಬಿಟ್ರೆ. ಆಮೇಲೆ ಈಗ ಗೊಬ್ಬರ ಮತ್ತು ಪೋಷಕಾಂಶ ಒಂದು ನಿರ್ವಹಣೆ ಬಗ್ಗೆ ಹೇಳಿ, ಕಾಳು ಮೆಣಸಿಗೆ ಪ್ರತ್ಯೇಕವಾಗಿ ಯಾವ ರೀತಿ ಗೊಬ್ಬರ ಕೊಡಬೇಕು ಹಾಗೂ ಅದರ ನಿರ್ವಹಣೆಯನ್ನು ಹೇಗೆ ಮಾಡಬೇಕು? ಕಾಳು ಮೆಣಸಿಗೆ ನಾವು ಅಡಿಕೆಗಿಂತ ಅಡಿಕೆಗೆ ಏನು ಹಾಕ್ತೇವೆ ಅದರ ಅಷ್ಟೇ, ಮತ್ತೆ ಕಾಳು ಮೆಣಸಿಗೆ ಎಕ್ಸ್ಟ್ರಾ ಗೊಬ್ಬರ ಕೊಟ್ಟರೆ ಮಾತ್ರ ಬರುತ್ತೆ, ಅದಕ್ಕೆ ಇಲ್ಲೇ ಹೋದ್ರೆ ಅದು ಇಳುವರಿ ಕೊಡೋದಿಲ್ಲ. ಅಡಿಕೆಗೆ ನಾವೇನು ಕೊಡ್ತೇವೆ ಅದ್ರ ಸಮ ಡಬಲ್ ಬೇಕು. ಈಗ ರಾಸಾಯನಿಕ ಗೊಬ್ಬರ ಇರ್ಬೋದು, ಮತ್ತೆ ನಾವು ಹಾರ್ಮೋನ್ ಸ್ಪ್ರೇ ಮಾಡ್ತೇವೆ ಅದಕ್ಕೆ. ಅಂದ್ರೆ ಕೆಲವು ಸರಿ 4 ಸರಿ ಸ್ಪ್ರೇ ಮಾಡ್ತೇವೆ ಹಾರ್ಮೋನ್ ಸ್ಪ್ರೇ ಅನ್ನ, ಕೆಲವು ಸಲ 2 ಸಲ ಮಾಡ್ತೇವೆ. ಮೈ ಹೌಸ್ ಸ್ಪ್ರೇ ಮಾಡ್ತೇವೆ. ಅದು 93 ನಮೂನಿ ಇದೆ, ಒಂದೇ ನಮೂನಿ ಅಲ್ಲ, ಅದು ಒಂದೇ ನಮೂನಿ ಅಲ್ಲ. ಮೈಕ್ರೋ ನ್ಯೂಟ್ರಿಯಂಟ್ ಸ್ಪ್ರೇ ಮಾಡುವಂತ ಒಂದು ಉದ್ದೇಶ ಏನು? ಅದು ಕ್ವಾಲಿಟಿಗೆ ಬರುತ್ತೆ. ಈಗೇನಾಗುತ್ತೆ, ಈಗ ಕೆಲವು ಸಲ ಮಳೆ ವಾತಾವರಣದ ಮೇಲೆ ಕರೆ ಬಹಳ ಕಚ್ಚಿ ಬಿಡುತ್ತೆ, ಅವಾಗ ಏನಾಗುತ್ತೆ ಕೇಳಿದ್ರೆ ಅದಕ್ಕೆ ಆಹಾರ ಸಲದಿಲ್ಲ. ನಾವು ಬುಡದಿಂದ ಏನು ಕೊಡ್ತೇವೆ ಅದು ಆಹಾರ ಸಲದಿಲ್ಲ. ಅವಾಗ ನಾವು ಇನ್ನೇನಾಗುತ್ತೆ, ಇಬ್ಬನಿ ಸರಿಯಾಗಿ ಇಬ್ಬನಿ ಬಿದ್ದರೆ ಅವಾಗ ನಾವು ಈ ಕೊಡೋದು ಬೇಡ, ಆ ಇಬ್ಬನಿಗೆ ಅದು ತಗೊಂಡು ಮಾಡ್ತದೆ. ಏನಾಗುತ್ತೆ, ಇಬ್ಬನಿ ಇಲ್ಲ, ಇವಾಗ ಗಾಳಿ ಬೀಸ್ಬಿಡ್ತದೆ, ಇಬ್ಬನಿ ಬೀಳೋದಿಲ್ಲ ಮಲೆನಾಡಲ್ಲಿ, ಇಬ್ಬನಿ ಸಂಖ್ಯೆ ಕಡಿಮೆ ಆಗ್ಬಿಡ್ತು. ಆವಾಗ ಏನಾಗುತ್ತೆ, ನಾವು ಕೊಡಲೇಬೇಕಾಗುತ್ತೆ. ಇಲ್ಲೇ ಹೋದ್ರೆ ಅದು ಜಿಕ್ಕಾಗ್ಬಿಡುತ್ತೆ ಕಾಳು. ನಾವು ಅದನ್ನು ಪ್ರೊಸೆಸಿಂಗ್ ಮಾಡಿ ಒಣಸಿದಾಗ್ನು ಅದು ಜಿಕ್ಕು, ಅದು ಕ್ವಾಲಿಟಿ ಬರೋದಿಲ್ಲ. ಅವು ಮಾರ್ಕೆಟಲ್ಲಿ ಅದಕ್ಕೆ ರೇಟ್ ಕಡಿಮೆ, ಹಾಗಾಗಿ ನಾವು ಅದನ್ನು ಕೊಡಲೇಬೇಕಾಗುತ್ತೆ. ಕಾಳು ಮೆಣಸಿಗೆ ನೀರಿನ ಒಂದು ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ? ಈಗ ಬೇಸಿಗೆಯಲ್ಲಿ ಎಷ್ಟು ಕಡೆ ನೀರಿನ ಒಂದು ಒತ್ತಾಯ ಅಥವಾ ಕಡಿಮೆ ಆಗುವಂತಹ ಒಂದು ಸಂದರ್ಭ ಕೂಡ ಇರ್ತದೆ, ನಿರ್ವಹಣೆ ಮಾಡುವುದು ಹೇಗೆ, ಎಷ್ಟು ನೀರು ಕೊಡಬೇಕು ಅಂತ? ಮೆಣಸಿಗೆ ಕನಿಷ್ಠ ಅಂದ್ರೂ 10 ಲೀಟರ್ ನೀರು ಬೇಕೇ ಬೇಕು ಪ್ರತಿ ದಿವಸ. ಅಂದ್ರೆ ಮೆಣಸಿನ ಬೇರು ಅಗದಿ ಮೇಲೆ, ಅದು ತಾಯಿ ಬೇರಿಲ್ಲ ಅದಕ್ಕೆ, ಅಂದ್ರೆ ಮಂಡೆ ಕಸನಂತ ಬೇರು, ಸಣ್ಣ ಸಣ್ಣ ಸಣ್ಣ ಸಣ್ಣ ಬೇರು. ಹಾಗಾಗಿ ಅದಕ್ಕೆ ನೀರು ಬೇಕೇ ಬೇಕು. ನೀರು ಇಲ್ಲದೆ ಹೋದಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರೆ ಆಗತ್ತೆ. ಈಗ ಕಾಯಂ ನೀರೇ ಕೊಡದೆ ಹೋದ ತೋಟದಲ್ಲಿ ಇನ್ನೂ ಮೆಣಸು ಉಂಟು, ಆದ್ರೆ ಅದಕ್ಕೆ ಇಳುವರಿ ಕಡಿಮೆ ಇರುತ್ತೆ. ಅದು ಯಾವ ಪ್ರಮಾಣದ ಇಳುವರಿ ಬರಬೇಕು ಆ ರೀತಿ ಕೊಡೋದಿಲ್ಲ, ಅದು ಉಳಿಯುತ್ತದೆ ಅಷ್ಟೇ. ಆದ್ರೆ ಅದಕ್ಕೆ ನಾವು ಹೆಚ್ಚಿನ ಪ್ರಮಾಣದ ಇಳುವರಿ ತಗೊಳ್ಬೇಕಾದ್ರೆ ನೀರು ಗೊಬ್ಬರ ಎಲ್ಲ ಕೊಟ್ಟರೆ ಮಾತ್ರ ಸಾಕಷ್ಟು ಇಳುವರಿ ಕೊಡುತ್ತೆ. ರೋಗನೂ ಹೆಚ್ಚು, ಅದಕ್ಕೆ ನಾವು ಹೇಗೆ ಸೂಕ್ಷ್ಮ ಆಗ್ತವೋ ನಾವು ಅದನ್ನ ಅದರೆಲ್ಲ ಕೊಟ್ಟಾಗ ಸೂಕ್ಷ್ಮ ಆಗುತ್ತೆ. ಮನುಷ್ಯನಂಗೆಯ ರಫ್ ಆಗಿ ಬೆಳೆದವ ರಫ್ ಆಗಿರ್ತಾನೆ, ಸೂಕ್ಷ್ಮ ಆಗಿ ಬೆಳೆದ ಸೂಕ್ಷ್ಮ ಇರ್ತಾನೆ. ಅದೇ ರೀತಿ ಅದು ನಾವು ಅದೆಲ್ಲ ಕೊಟ್ಟಾಗ ಸೂಕ್ಷ್ಮ ಆಗುತ್ತೆ. ವಾತಾವರಣದ ಏರುಪೇರು, ನಾವು ಹಾಕುವ ಗೊಬ್ಬರದಲ್ಲಿ ಹೆಚ್ಚು ಕಡಿಮೆ ಕೆಲವು ಬಳ್ಳಿಗಳು ಹೋಗುತ್ತೆ. ಈ ಶೀಘ್ರ ಸೊರಗ ರೋಗ ಅಥವಾ ಕ್ವಿಕ್ ವಿಲ್ಟ್ ಅಂತ ಹೇಳ್ತೀವಲ್ಲ, ಇದರ ಒಂದು ಸಮಗ್ರ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕು? ಇದಕ್ಕೆ ನಿಜವಾಗಿ ಹೇಳಬೇಕಾದ್ರೆ ಯಾವುದೇ ಸಮಸ್ಯೆಗಳು ಇನ್ನೂ ಯಾರು ಕಂಡಿಡಿಯಲ್ಲ ಅದಕ್ಕೆ. ಅಂದ್ರೆ ಒಂದೇ ಸಮಸ್ಯೆಗೆ ಪರಿಹಾರ ಅಂತ ಇಲ್ಲ, ಇಲ್ಲ ಅದಕ್ಕೆ ನಾವು ಅದಕ್ಕೆ ತಾತ್ಕಾಲಿಕವಾಗಿ ಮಾಡ್ತಾ ಇದ್ದೇವೆ, ಕೆಲವು ಉಳಿತವೆ ಕೆಲವು ಹೋಗ್ತವೆ. ನಾನು ಇದನ್ನ ಮಾಡಿದ್ದೇನೆ ಅಷ್ಟು 100% ಉಳಿತದೆ ಹೇಳುವನೇ ಇಲ್ಲ ಈಗ ಕ್ವಿಕ್ ವಿಲ್ಟ್ ಅಲ್ಲಿ. ಅದು ಆ ಸಮಸ್ಯೆಯನ್ನ ನಮಗೆ ಈಗ ಮೊದಲು ಹಿಪ್ಪಲಿಗೆ ರೋಗಗಳಿಲ್ಲ, ಕ್ವಿಕ್ ವಿಲ್ಟ್ ಇಲ್ಲ ಅದಕ್ಕೆ ಹೇಳಿ ಒಂದು ನಾವು ಹಿಪ್ಪಲಿ ಬಂದ್ವಿ. ಆದ್ರೆ ಅದಕ್ಕೆ ಸಮೇತ ಈ ವರ್ಷ ಬೇರೆ ಬೇರೆ ರೋಗಗಳು ಬಂತು. 15 ವರ್ಷದ ಈ ಕಡೆ ಈ ಹಿಪ್ಪಲಿಗೆ ರೋಗಗಳಿಲ್ಲ, ಇಳುವರಿ ಸ್ವಲ್ಪ ಕಡಿಮೆ ಇರ್ತಿತ್ತು, ಕ್ವಾಲಿಟಿ ಬರ್ತಿತ್ತು. ಅದಕ್ಕೆ ನಾವು ಸ್ವಲ್ಪ ಕೆಲಸ ಹೆಚ್ಚು, ಅದಕ್ಕೆ ಕಸಿ ಕಟ್ಟಬೇಕು, ಮತ್ತೆ ಮಧ್ಯದಲ್ಲಿ ಅದಕ್ಕೆಲ್ಲ ಮತ್ತೆ ಚಿಗಿರ್ತದೆ, ಅದನ್ನೆಲ್ಲ ಕಟ್ ಮಾಡಬೇಕು, ನಿರ್ವಹಣೆ ಹೆಚ್ಚು. ಆದ್ರೆ ಈಗ ನಮಗೆ ಗ್ಯಾರಂಟಿ ಇತ್ತು, ಈ ಮೆಣಸಿನ ಇಟ್ಕೊಂಡಿದ್ದೇನೆ ಇದು ನಮಗೆ ಹೋಗೋದಿಲ್ಲ ಮಧ್ಯಾಳಿ. ಆದ್ರೆ ಈಗ 1 ವರ್ಷದ ಈ ಕಡೆ ಈ ವರ್ಷ ನಮ್ಮಲ್ಲಿ ಬಹಳ ಹೋಗ್ತು ಹಿಪ್ಪಲಿ ಗಿಡನೂ ಅಂದ್ರೆ 100-125% ಹೋಗ್ತಾ ಉಂಟು. ಏನ್ ಕಾರಣ, ಏನ್ ಕಾರಣ ಅಂತ ಗೊತ್ತಾಗ್ತಾ ಇಲ್ಲ. ಕೆಲವು ಜನ ಹೇಳ್ತಾ ಇದಾರೆ ಇದು ಈ ಗುರ್ಗಿ ಅಂತ ಇರ್ತದೆ ನಮ್ಮಲ್ಲಿ, ಅದು ಆ ಗುರ್ಗಿಗೆ ಕಟ್ಟೆ ಬರುತ್ತೆ 15-20 ವರ್ಷಕ್ಕೆ ಆ ಹೋಗತ್ತೆ. ಇದು ಒಂದು ಆ ರೀತಿ ಗುರ್ಗೆ ತಳಿ ಇದೆ ಇದು ಹಿಪ್ಪಲಿ. ಅದಕ್ಕೆ ಈ ವರ್ಷ ಹಳಬರು ಹೇಳ್ತಾ ಇದ್ದಿದ್ದು, ಅಂದ್ರೆ ಪ್ರಾಯೋಗಿಕವಾಗಿ ಯಾರು ಅದನ್ನ ಇದಮ್ಮಿತ್ತಮ್ಮ ಅಂತ ಹೇಳೋದಿಲ್ಲ, ಅದು ಹೀಗಾಗಿದೆ. ಈ ವರ್ಷ ಹೋಗ್ತಾ ಉಂಟು, ನಮ್ದೊಂದೇ ಅಂತಲ್ಲ, ವಿಜ್ಞಾನಿಗಳು ಕೂಡ ಇದನ್ನ ಹೇಳ್ತಾ ಇದಾರೆ. ಇಲ್ಲ, ವಿಜ್ಞಾನಿಗಳು ಹೇಳ್ತಾ ಇಲ್ಲ, ಅವ್ರೇನ್ ಹೇಳ್ತಾ ಇದಾರೆ ಕೇಳಿದ್ರೆ, ವಾತಾವರಣ ಹೀಟ್ ಆಯ್ತು, ವಾತಾವರಣ ಹೀಟ್ ಆಗಿದ್ದಕ್ಕೆ ಆ ದಂಟುಗೆ ಶಾಖ ತಡ್ಕೊಳ್ಳುವ ಶಕ್ತಿ ಇಲ್ಲ, ಅದಕ್ಕೆ ಹಿಪ್ಪಲಿ ಅಂದ್ರೆ ನೀರು ಹೆಚ್ಚಿಗೆ ಬೇಕು, ವಾತಾವರಣ ಹೀಟಿಂದ ಹೋಗ್ತಾ ಇದೆ ಅಂತ ಈ ತಜ್ಞರು ಹೇಳ್ತಾ ಇದ್ದಾರೆ. ವಿಎಂ ಆಗಲಿ, ಕಿಶೋರ್ ಹೆಗಡೆ ಆಗಲಿ, ಅವ್ರು ಹೇಳ್ತಾ ಇದ್ರು, ತಜ್ಞರು ಏನ್ ಹೇಳ್ತಾ ಇದಾರೆ ಕೇಳಿದ್ರೆ, ಅದು ವಾತಾವರಣ ಹೀಟಿಂದ ಹೋಯ್ತು ಹೇಳ್ತಾ ಇದಾರೆ. ಬಹುಶಃ ಗಿಡವನ್ನು ನಾಟಿ ಮಾಡುವ ಸಂದರ್ಭದಲ್ಲಿ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಇಲ್ಲ ಇಲ್ಲ, ಆವಾಗ ಈ ಹಿಪ್ಪಲಿಯನ್ನು ಮಾಡುವಾಗ ಇನ್ನು 15-18 ವರ್ಷ ಆಯ್ತು ಅದು ಶುರುವಾಗಿ, ನಮ್ಮಲ್ಲಿ ಶುರುವಾಗಿ ಮಂಗಳೂರು ಸೈಡ್ ಮೊದಲೇ ಶುರುವಾಗಿದೆ. ಆವಾಗ ಏನು ಮಾಡಿದವ್ರು ದೂರ ಅಂದ್ರೆ ಹೋಗಿ ಸಹ ಮನುಷ್ಯನಿಗೆ ಹೆಂಗ್ ರೋಗ ಬರ್ತದೆ ಅದಕ್ಕೂ ರೋಗ ಉಡ್ಡೆ ಉಂಟು. ಅದ್ರ 1-2% ರೋಗ ಇತ್ತು. ಅದೇನು ಈ ಸ್ವಲ್ಪ ಡ್ಯಾಮೇಜ್ ಆಗಿ ಸೋಗೆ ಬೀಳುತ್ತೆ, ಮರ ಬೀಳುತ್ತೆ, ಡ್ಯಾಮೇಜ್ ಆಗಿ ಹೋಗ್ತಿತ್ತು. ರೋಗ ಇಲ್ಲ ಆಗಿತ್ತು ಅದಕ್ಕೆ. ಅಂದ್ರೆ ರೋಗ ಇಲ್ಲ ಅಂದ್ರೆ ಅದಕ್ಕೆ ಬುಡಕ್ಕೆ ನಿರ್ವಹಣೆ ಮಾಡ್ಬೇಕು. ಅದನ್ನು ಹಿಪ್ಪಲಿ ಹಾರುವ ಮೇಲ್ಗಡೆಯಿಂದ ಕುಡಿಗಳಿಸುತ್ತೆ, ಅದನ್ನ ನೆಲಕ್ಕೆ ಟಚ್ ಮಾಡಿದೆ, ನೆಲಕ್ಕೆ ಟಚ್ ಮಾಡದೆ ಕಟ್ ಮಾಡಿ ಅದನ್ನ ನಿರ್ವಹಣೆ ಮಾಡಿದ್ರೆ ಅದಕ್ಕೆ ರೋಗ ಇಲ್ಲ. ಹಿಪ್ಪಲಿ ನೆಟ್ಟೆ ಅದಕ್ಕೆ ರೋಗನೇ ಇಲ್ಲ ಅಂತಲ್ಲ, ನಾವು ನಿರ್ವಹಣೆ ಮಾಡ್ತಿದ್ವಿ ಅದಕ್ಕೆ ರೋಗ ಇಲ್ಲ ಆಗಿತ್ತು. ಅಂದ್ರೆ ಕಡಿಮೆ ಇಲ್ಲ, 1-2% ಹೋಗ್ತಿತ್ತು. ಇನ್ನು 15-18 ವರ್ಷ ಆಯ್ತು ನಮ್ಮ ಮಾಡಗಂಟು. ಈಗ ಏನಾಗಿದೆ ಕೇಳಿದ್ರೆ, ನಿರ್ವಹಣೆ ಮಾಡಿದ್ರ ಸಮೇತ ಅದಕ್ಕೆ 1-25% ರೋಗ ಆಗಿದೆ. ಈಗ ಇಳುವರಿಯ ದೃಷ್ಟಿಯಿಂದ ನೋಡಿದ್ರೆ ಈ ಕಸಿ ಗಿಡದಲ್ಲಿ ಹೆಚ್ಚು ಇಳುವರಿ ಬರ್ತಾ ಇದೆಯೋ ಅಥವಾ ಸಾಂಪ್ರದಾಯಿಕವಾಗಿ ನೆಟ್ಟಿರುವಂತಹ ಒಂದು ಗಿಡದಲ್ಲಿ ಹೆಚ್ಚು ಇಳುವರಿ ಬರ್ತಾ ಇದೆಯಾ? ಇಳುವರಿ ಸಾಂಪ್ರದಾಯಿಕ ನೆಟ್ಟಂತ ಗಿಡಕ್ಕೆ ಇಳುವರಿ ಹೆಚ್ಚು, ಆದ್ರೆ ಕ್ವಾಲಿಟಿ ಇದಕ್ಕೆ. ಹಿಪ್ಲಿ ಗಿಡದ ಕಾಳು ಮೆಣಸು ದಪ್ಪ ಆಗುತ್ತೆ, ವೇಟ್ ಬರುತ್ತೆ, ಇಳುವರಿ ಕಡಿಮೆ ಇರುತ್ತೆ, ವೇಟ್ ಬರುತ್ತೆ. ಹಾಗಾಗಿ ಈ ಮಾರ್ಕೆಟ್ ಅಲ್ಲಿ ಈ 3-4 ಸಾವಿರ ರೂಪಾಯಿ ಹೆಚ್ಚಿಗೆ ತಗೊಳ್ತಾರೆ. ಮಾರ್ಕೆಟ್ ಅಲ್ಲಿ ನಾವು ಕದಂಬಗೆಲ್ಲ ಕೊಡ್ತೇವೆ ಅಲ್ಲ, ಅವಾಗ ಯಾವಾಗ 3-4 ಸಾವಿರ ರೂಪಾಯಿ ಈ ಸಾದಾ ಇದಕ್ಕಿಂತ ಅದಕ್ಕೆ ಹೆಚ್ಚಿಗೆ ಆಗುತ್ತೆ, ಕ್ವಾಲಿಟಿ ಇರೋದಕ್ಕೆ. ಮತ್ತೆ ನಮ್ಗೆ ರೋಗಗಳಿಲ್ಲದಕ್ಕೆ ನಾವು ಅದಕ್ಕೆ ಹೋಗಿದ್ವಿ. ಇವಾಗ ಈ 2 ವರ್ಷ ಆಯ್ತು ಈ ರೀತಿ ಮುಂದೆ ನಮ್ದೊಂದೇ ಅಲ್ಲ, ಸುಮಾರು ನಮ್ಮಲ್ಲಿ ಸಿರಸಿ ವಿಭಾಗದಲ್ಲಿ ಭಾಜನ ಮಾಡಿದರೆ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಉಂಟು. ಅಂದ್ರೆ ಈಗ ಕಾಂಡದ ಭಾಗಕ್ಕೆ ಏನಾದ್ರೂ ಸುಣ್ಣ ಬೆಳೆಯುವಂತಹದ್ದು ಅಂತದೇನಾದ್ರು ಪ್ರಯತ್ನ ಮಾಡಿದಾರೆ? ಮಾಡ್ತೇವೆ. ಅದಕ್ಕೆ ಕಾಂಡ ಭಾಗಕ್ಕೆ ಸುಣ್ಣ ಹೊಡೆಯುದು ಮತ್ತೆ ಬೇರೆ ಬೇರೆ ಟ್ರೀಟ್ಮೆಂಟ್ ಹೇಳಿದಾರೆ ವೇಮಿಯವರು, ಅದನ್ನು ನಾನು ಮಾಡಿದ್ದೇನೆ. ಬಾಕಿಯವರು ನನ್ಗಿಂತ ಹೆಚ್ಚಿಗೆ ಮಾಡಿದವರು ಇದಾರೆ. ಈ ಇಲ್ಲ ಆಗಿಲ್ಲ, ಅದರಿಂದ ಕಂಟ್ರೋಲ್ ಆಗಿಲ್ಲ. ಅದು ಈ ನಾವು ಹೇಳ್ತೇವಲ್ಲ ಕಾಗೆ ಕುಳ್ಳೋದಕ್ಕೂ ಆ ರೀತಿ ಕೋಲ್ ಮುರಿಯೋದಕ್ಕೂ ಅದೇ ರೀತಿಯ ಒಂದು ಕೆಲವು ಜನರದ್ದು ಆಗಿದೆ ಬಿಟ್ರೆ ಮತ್ತೆ ಸ್ವಲ್ಪ ದಿವಸಕ್ಕೆ ಮತ್ತೆ ಡೆವಲಪ್ ಆಗಿದೆ. ಅದು ನಿರ್ವಹಣೆ ಇನ್ನು ಯಾರದ್ದು ಕಂಟ್ರೋಲ್ ಆಗಿಲ್ಲ. ಅಂದ್ರೆ ಈಗ ಬೇಸಿಗೆಯ ಮಳೆಯ ನಿರೀಕ್ಷೆಯಲ್ಲಿ ಇರುವವರಿಗೆ ಬಹುಶಃ ಇದೊಂದು ಆಘಾತ. ಅದು ಸ್ವಾಭಾವಿಕವಾಗಿ ಇದು ಈ ರೈತರು ಅಂದ್ರೆ ಯಾವ ಬೆಳೆ ಬೆಳೆದ್ರು ಅದು ಈ ಹವಾಮಾನದ ಮೇಲೆ ಅದು ಹಾಗಾಗದೆ. ಈಗ ನೀರಾವರಿ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ಅಥವಾ ಸುಧಾರಣೆ ಮಾಡಿದ್ರೆ ಇದು ಈ ರೋಗ ಅಥವಾ ಈ ಒಂದು ಸಮಸ್ಯೆಯನ್ನ ನಿಭಾಯಿಸಬಹುದಾ? ಇಲ್ಲ, ಹಾಗೇನಿಲ್ಲ. ವಾತಾವರಣನೇ ಅದಕ್ಕೆ. ಈಗ ನಮ್ಮಲ್ಲಿ ಮಲೆನಾಡಲ್ಲಿ 32-39 ಹೋದಾಗ ಈ ವರ್ಷ ತೆಂಗಿನಕಾಯಿನೂ ಬಹಳ ಪೀಕ್ ಕಡಿಮೆ, ಅಡಿಕೆನೂ ಕಡಿಮೆ, ತೆಂಗು ಕಡಿಮೆ, ಬಾಳೆನೂ ಕಡಿಮೆ, ಎಲ್ಲ ಬೆಳೆಗಳು ಕಡಿಮೆ. ನಮ್ಮಲ್ಲಿ 32-39 ಹೋದಾಗ ಅದು ತಡ್ಕೊಳ್ಳೋದಿಲ್ಲ ಸ್ವಾಭಾವಿಕವಾಗಿ. ಇನ್ನು ಮುಂದೆ ಇನ್ನು ಇದೇ ರೀತಿ ವಾತಾವರಣ ಆದ್ರೆ ಮುಂದೆ ಹೊಂದ್ಕೊಳ್ಬಹುದು, ಅದು 10 ವರ್ಷ ಆದ್ಮೇಲೆ ಮತ್ತೆ ಅದಕ್ಕೆ ಹೊಂದ್ಕೊಳ್ಬಹುದು. ಈಗ ಗೊತ್ತಾಗುತ್ತೆ ಕಳೆದ ವರ್ಷಗಳಲ್ಲಿ ಕೂಡ ಹೇಳುವಂತಹದ್ದು ಈ ಅಡಿಕೆ ಮರಗಳಿಗೆ ಈ ಎಲೆಯಲ್ಲಿ ಎಲ್ಲ ರೋಗಗಳು ಬರ್ತವೆ, ಕೀಟಗಳು ಬರ್ತವೆ ಅಂತ ಹೇಳಿ, ಚುಕ್ಕೆ ರೋಗಗಳು. ಇದರ ಸಮಸ್ಯೆ ಉಲ್ಬಾಣವಾಸಿಗೆ ಹೋಗಿದೆ? ಈಗ ನಮ್ಮಲ್ಲಿ ಹೋಗಿಲ್ಲ, ಇಲ್ಲಿ ನಮ್ಮಲ್ಲಿ ಪಕ್ಕದ ಊರಲ್ಲಿ ಚಿಪ್ಪಿಗೆ ಸ್ವಲ್ಪ ಜಾಸ್ತಿ ಇತ್ತು. ನಮ್ಮಲ್ಲಿ ಜಸ್ಟ್ ಶುರುವಾಗಿದೆ. ಅದು ವಾತಾವರಣ ವಾತಾವರಣದಿಂದ ಬಂದಿದ್ದು. ಕೊನೆಗೆ ಆ ಮಳೆ ಯಾವುದೋ ಒಂದು ಮಳೆ, ಆ ಮಳೆ ಹೋಯ್ದಾಗ ಬಂತು ಅದು. ಆ ಮಳೆ ಕಂಪ್ಲೀಟ್ ಕಂಟ್ರೋಲ್ ಒಂದ್ಸಲ ಮಳೆ ಬಂದಾಯ್ತು, ಒಂದು ಬಂದಾಗಿದೆ. ನಮ್ಮಲ್ಲಿ ಇಲ್ಲ ಅಂತಲ್ಲ, ಸ್ವಲ್ಪ ಅಲ್ಲಲ್ಲ ಇದೆ, ಜೋರಿಲ್ಲ. ಸೋಮನಹಳ್ಳಿಯಲ್ಲಿ ಜೋರಿಲ್ಲ, ತೊಂದರೆ ಇಲ್ಲ, ಅಂದ್ರೆ ಡ್ಯಾಮೇಜ್ ಮಾಡುವ ಸ್ಥಿತಿ ಬಂದಿಲ್ಲ. ಆಮೇಲೆ ಈಗ ಕಾಳು ಮೆಣಸಿನ ಕೊಯ್ಲು ಮಾಡುವಂತಹದ್ದು, ಸಂಸ್ಕರಣೆ ಮಾಡುವಂತಹದ್ದು ಮತ್ತು ಮಾರಾಟ ಮಾಡುವಂತಹದ್ದು, ಇದ್ರ ಬಗ್ಗೆ ಹೇಳಿ. ಸಂಸ್ಕರಣೆ ಅಂದ್ರೆ ಅದಕ್ಕೆ ಕೆಲವು ಮೆಥಡ್ಗಳುಂಟು. ಅದು ಬಾಯ್ಲ್ಡ್ ಆಗ್ಬೇಕು ಅಂದ್ರೆ ಕಪ್ ಮಾಡ್ಲಿಕ್ಕೆ, ಆ ರೀತಿ ಮಾಡಿದಾಗ ಅದು ಅಂದ್ರೆ ರೇಟ್ ಸ್ವಲ್ಪ ಹೆಚ್ಚಿಗೆ ಸಿಗುತ್ತೆ. ಅದಕ್ಕೆ ಒಂದು 2-3 ಸಾವಿರ ರೂಪಾಯಿ ಹೆಚ್ಚಿಗೆ ಸಿಗುತ್ತೆ. ಈಗ ನಾವು ಏನ್ ಮಾಡ್ತೇವೆ ಕೇಳ್ರೆ, ಒಂದ್ ಸಣ್ಣ ಅಟ್ಲ ಮಾಡ್ಕೊಳ್ತೇವೆ ನೆಲದಿಂದ, ಒಂದು ಫೂಟ್ ಬೇರ್ಗಡೆ ದಬ್ಬೆ ಹಾಸಿ ಲೆವೆಲ್ ಮಾಡಿ ಕರಡ ಹಾಕಿ ಅದಕ್ಕೆ ಶೇಡ್ ನೆಟ್ ಹಾಕಿ ಅದ್ರ ಮೇಲೆ ನಾವು ಈ ಬಿಡಿಸಿದ ಕಾಳುಮೆಣಸಿನ ಕಾಳನ್ನ ಹರಡ್ತೇವೆ. ಅದೊಂದು 2 ಇಂಚ್ ದಪ್ಪ ಹರಡಬಹುದು. ಅದಕ್ಕೆ ಸಿಲ್ಪಾಲಿನ್ ಶೀಟ್ ಮುಚ್ತೇವೆ. ಅವಾಗ ಅದು ಈ ಬಿಸಿಲಿಗೆ ಅಂದ್ರೆ ನಮಗೆ ಈ ಅದನ್ನೇ ಮಾಡುವವರಿಗೆ ಗೊತ್ತಾಗುತ್ತೆ. ಕೆಲವು ದಿವಸ 2:30 ಅದನ್ನ ನಾವು ಮತ್ತೆ ರೌಂಡ್ ಮಾಡಿ ಅದನ್ನೇ ಮುಚ್ಚುತ್ತೇವೆ. ಕೆಲವು ಸಲ ಈ ಬಿಸಿಲು ಸರಿ ಇಲ್ಲ, ನಾವು ಹಾಕಿದ್ದು ದಪ್ಪ ಇದೆ ಹೇಳಿದ್ರೆ ಸುಮಾರು 4 ಗಂಟೆ ಬಿಸಿಲು ಬರಿಬೇಕು. ಅದು ಅದನ್ನು ಮತ್ತೆ ಬ್ರೌನ್ ಮಾಡಿಟ್ಟು ಮತ್ತೆ ಪ್ಯಾಕ್ ಮಾಡಿರ್ತೇವೆ. ಮರುದಿವಸ ಬೆಳಗ್ಗೆ ಮುಂಚೆ ಅದನ್ನು ಹರಡ್ತೇವೆ. ಅದೇನ್ ಮಾಡ್ತೇವೆ, ದೊಡ್ಡ ಜಾಗ ಇದ್ರೆ ಅವತ್ತು ತೆಗೆದಿದ್ದನ್ನ ನೆರಳಿಗೆ ಹರಡಿಟ್ಕೊಂಡು ಮರುದಿವಸ ಬಿಸಿಲು ಇತ್ತಂದ್ರೆ ಮತ್ತು ಅದು ಈ ಶೈನಿಂಗ್ ಬರುತ್ತೆ, ಕ್ವಾಲಿಟಿ ಒಳಗೆ ಶೈನಿಂಗ್ ಬರುತ್ತೆ. ಅದಕ್ಕೆ ಬೇಡಿಕೆ ಹೆಚ್ಚಿರುತ್ತೆ. ನಮ್ದ ಹತ್ರ ಹಾಗೆ ಮಾಡಕ್ ಆಗೋದಿಲ್ಲ, ಜಾಗ ಸಮಸ್ಯೆ ಇದೆ. ನಾವೇನ್ ಮಾಡ್ತೇವೆ, ಅವತ್ ಮರುದಿವಸ ಮತ್ತೆ ನೆರಳಿ ಹರಡೋದಿಲ್ಲ, ಡೈರೆಕ್ಟ್ ಶೇಡ್ ನೆಟ್ ಮೇಲೆ ಹಾಕ್ಬಿಡ್ತೇವೆ. 12-1 ಗಂಟೆವರೆಗೆ ಹಾಗೆ ಓಪನ್ ಇರ್ತೇವೆ. ಕೊನೆ ಮತ್ತೆ ಅದ್ರ ಮೇಲೆ ಶೇಡ್ ನೆಟ್ ಮತ್ತೆ ಮುಚ್ಚುತ್ತೇವೆ, ಮತ್ತೆ ಮರು ದಿವಸ ಒಳಗೆ ಹಾಕ್ಲಿಕ್ಕೆ ಬಂದ್ಬಿಡುತ್ತೆ. ಅಂದ್ರೆ ಹೀಟ್ನ ಮೇಲೆ ಒಂದ್ ದಿವಸ ಬರೋದಿಲ್ಲ. ಅದು ಈಗ ನಾವು ಹೆಚ್ಚು ಕಡಿಮೆ ಶೇಖರಣೆ ಮಾಡಬೇಕು ಆದ್ರೆ ಅದನ್ನ 2 ವರ್ಷ ಇಡಬೇಕು ಆದ್ರೆ ಹೆಚ್ಚು ಕಡಿಮೆ ಅದು 8 ರೊಳಗೆ ಬರಬೇಕು, 9-6 ಇರಬೇಕು. ಆ ವರ್ಷದಿಂದ ಆ ವರ್ಷ ಕೊಡ್ತೇನೆ ನಾನು ಹೇಳಾದ್ರೆ 11ಕ್ಕೆ ತೆಗೆದ್ರೆ ಸಾಕು. ಅವಾಗ 11ಕ್ಕೆ ತೆಗೆದಾಗ 1 ಕ್ವಿಂಟಲ್ಗೆ 3 ಕೆಜಿ ಅಷ್ಟು ಜಾಸ್ತಿ ಸಿಗುತ್ತೆ. 1 ಕ್ವಿಂಟಲ್ಗೆ 3 ಕೆಜಿ ಅಷ್ಟು ಜಾಸ್ತಿ ಸಿಗುತ್ತೆ. ಮತ್ತೆ ಅದು ಮತ್ತೂ ಕಪ್ಪು ಕಾಣುತ್ತೆ ನೋಡ್ಲಿಕ್ಕೆ, ಮತ್ತೂ ಕಪ್ಪು ಕಾಣುತ್ತೆ. ಆ ವರ್ಷದಿಂದ ಆ ವರ್ಷ ನಾ ಕೊಡ್ತೇನೆ ಹೇಳಾದ್ರೆ ಅದಕ್ಕೆ ಸ್ವಲ್ಪ ರೇಟು ಹೆಚ್ಚಿಗೆ ಸಿಗುತ್ತೆ. ಅದಕ್ಕೆ ಅದು ಆ ಘಾಟ್ನ ವರ್ಷ ಹೆಚ್ಚಿಗೆ ಇರುತ್ತೆ. ತಗೊಳ್ಳೋರು ಅದನ್ನ ಐರಿಗೆ ಏನಾಗಿದೆ, ನಾವು ಸ್ವಲ್ಪ ಇಡುವ ಅದನ್ನ ನೋಡುವ. ಈಗೇನಾಗಿದೆ ಕೇಳಿದ್ರೆ ಏರುಪೇರು ಇಂಡಿಯಾದೊಳಗೆ ಈ ಅಡಿಕೆ ಇರಲಿ ಮೆಣಸಿಗಿರ್ಲಿ ಬಹಳ ಏರುಪೇರು. ಈಗ ನೋಡಿ ಈ ಸೀಸನ್, ಈ ವರ್ಷ ಈಗ ಅಡಿಕೆ ಮೆಣಸಿನ ಸೀಸನ್ ಬಂತು. 60-62 ಕದಂಬದಲ್ಲಿ ತಗೊಳ್ತಾ ಇದ್ದವರು ಈಗ 50-48 ಹಿಂಗೆ ಬಂದ್ಬಿಟ್ಟು 10,000 ರೂಪಾಯಿ ಕಡಿಮೆ ಆಗುತ್ತೆ. ಎಲ್ಲರಿಗೂ ಇಟ್ಕೊಳಕ್ ಆಗೋದಿಲ್ಲ, ಅದನ್ನ ಸ್ವಾಭಾವಿಕ ವ್ಯವಹಾರ ನಡಿಬೇಕಲ್ಲ, ಅವಾಗ ಕೊಡ್ತಾರೆ ಅವರು. ಇವೇನಾಗುತ್ತೆ, ನಾವೆಲ್ಲ ಕೈ ತಪ್ಪಿದ್ರೆ ಸ್ವಲ್ಪ ಇರುತ್ತೆ. ಅವ್ರು ನಮ್ಮ ಸ್ವಲ್ಪ ಅನುಕೂಲ ಇದೆ, ಇಟ್ಕೊಳ್ಳೋದಾದ್ರೆ ನಾವು 11 ಎಲ್ಲ ಇಟ್ಕೊಬಿಟ್ರೆ ಅದು ಇಡಕ್ ಬರೋದಿಲ್ಲ. ಅದಕ್ಕೆ ಫಂಗಸ್ ಬರುತ್ತೆ, ಫಂಗಸ್ ಬಂತಂದ್ರೆ ಅದಕ್ಕೆ ಅರ್ಧ ರೇಟ್. ಬಿಳಿ ಮೆಣಸು ಮಾಡಿ ಮಾರಾಟ ಮಾಡುವವರು ಇದ್ದಾರ? ನಾವು ಮಾಡ್ತಾ ಇಲ್ಲ, ಮಾಡ್ತಾ ಬಹಳ ಜನ ಇದಾರೆ. ಅದು ಅನುಕೂಲ ಮಾಡಿದ್ರೆ ಈ ಅಂದ್ರೆ ಯಾವ ರೀತಿ ಅಂದ್ರೆ ನಮಗೆ ಕ್ವಾಲಿಟಿ ಒಳಗೆ ಮತ್ತೂ ಚೆನ್ನಾಗಿ ಮಾಡೋಕ್ಕಾಗತ್ತೆ. ನಮ್ಮಲ್ಲಿ ಏನಾಗ್ತದೆ, ಕೊಯ್ತಾ ಹಣ್ಣಾಗ್ಬಿಡ್ತದೆ, ಲೇಬರ್ ಸಮಸ್ಯೆ ಇರುತ್ತೆ, ಅದರೊಳಗೆ ಹಣ್ಣು ಬಂದ್ಬಿಡುತ್ತೆ. ನಾವು ಬೆಳೆ ಕಾಳು ಮಾಡೋದಾದ್ರೆ ಆ ಹಣ್ಣನ್ನು ಬೇರ್ಪಡಿಸಬೇಕು. ಅದಕ್ಕೆ ಬೇರ್ಪಡಿಸ್ಕೊಂಡು ಮಾಡಿದಾಗ ಈ ಕಪ್ಪು ಕಾಳು ಮತ್ತು ಕ್ವಾಲಿಟಿ ಒಂದು ಕಾಳು ಕಪ್ಪು ಬೆಳೆಸಿ ಬರೋದಿಲ್ಲ ಅಲ್ಲಿ, ಅವು ಮತ್ತು ಚೆನ್ನಾಗಿ ಕಾಣುತ್ತೆ. ಮತ್ತೆ ಅದಕ್ಕೆ ರೇಟ್ ಹೆಚ್ಚಿಗೆ ಸಿಗುತ್ತೆ. ಈ ಕಪ್ಪು ಕಾಳಿಗೂ ಹೆಚ್ಚಿಗೆ ಸಿಗುತ್ತೆ, ಬೆಳೆ ಕಾಳಿಗೂ ಹೆಚ್ಚಿಗೆ ಸಿಗುತ್ತೆ. ಅವು ಅದಕ್ಕೆ ಲೇಬರ್ ಬೇಕು, ಮಾಡುವ ಮನಸ್ಸು ಬೇಕು. ಈಗ ಒಂದು ಮನುಷ್ಯ ಏನಾಗಬೇಕಂದ್ರೆ ಒಂದಕ್ಕೆ ಹೊಂದ್ಕೊಂಡ್ರೆ ಅದಕ್ಕೆ ಇರ್ತಾನೋ, ಮತ್ತೆ ರಿಟರ್ನ್ ಆಗೋದು ಕಷ್ಟ. ಮನಸ್ಸಿನಲ್ಲಿ ಬದಲಾವಣೆ ಆಗಬೇಕು. ಈಗ ನಮಗೆ ನಾವು ಅದನ್ನೇ ಮಾಡ್ತಾ ಇದ್ದೇವೆ, ಆದ್ರೆ ಬೋಳ್ಕಳ ಮಾಡ್ತಾ ಇಲ್ಲ. ನಾವು ಮಾಡಿದ್ರೆ ಒಳ್ಳೇದು, ಮಾಡಿದ್ರೆ ಎರಡು ಕಾಳು ಕ್ವಾಲಿಟಿ ಬರುತ್ತೆ. ಈಗ ಅಡಿಕೆ ಮರವನ್ನು ಆಧಾರವಾಗಿ ಇಟ್ಟುಕೊಂಡು ಕಾಳು ಮೆಣಸನ್ನ ಬೆಳೆಯುವಂತದ್ದು ಮತ್ತು ಕಾಡು ಮರಗಳಿಗೂ ಕೂಡ ನೆಟ್ಟು ಬೆಳೆಸುವಂತ ಒಂದು ಪ್ರಯತ್ನವನ್ನು ಮಾಡಿದರೆ ಸಾಕಷ್ಟು ಜನ ರಬ್ಬರ್ ಮರಗಳಿಗೂ ಕೂಡ ಹಾಕೊಂಡದನ್ನ ನಾವು ನೋಡಿದೀವಿ. ಯಾವ್ದು ಒಳ್ಳೇದು ಅಂತ? ಅಡಿಕೆಗೆ ಒಗ್ಗದಿ ಒಳ್ಳೇದು, ಬಾಕಿದು ಆಗೋದಿಲ್ಲ. ನಮ್ಮಲ್ಲಿಗಿಂತ ಚಿಕ್ಕಮಗಳೂರು ಸೈಡು ಈ ಸಿಲ್ವರ್ ಓಕ್ ಈಗೆಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮಲ್ಲಿಗಿಂತ ಹೈಟ್ ಮಾಡಿದ್ದಾರೆ, ಅಲ್ಲಿಗೆ ಅದು ನಡೀತದೆ. ನಮ್ಮಲ್ಲಿ ನಾವು ಆದ್ರೆ ಅಂದ್ರೆ ಪ್ರದೇಶ ಕಡಿಮೆ, ಎಲ್ಲ 1 ಎಕರೆ 2 ಎಕರೆ 10 ಎಕರೆ ಒಳಗಿನವ್ರು ಹೆಚ್ಚು. ಆವಾಗ ನಮಗಲ್ಲಿ ಈ ಸಿಲ್ವರ್ ಓಕ್ ರಬ್ಬರ್ ನೆಡಲಿಕ್ಕೆ ಅವಕಾಶ ಇಲ್ಲ. ನಾವು ಅಡಿಕೆ ಮೇನ್ ಬೆಳೆ ನಮ್ದು ಅಡಿಕೆ, ಇದು ಉಪ ಬೆಳೆ. ಹಾಗಾಗಿ ನಾವು ಇಲ್ಲಿ ಅಡಿಕೆ ಹಚ್ಚಿಕೊಳ್ಳದೆ ನಮಗೆ ಉಪಾಯ ಇಲ್ಲ. ಅದು ಎಷ್ಟು ಎತ್ತರದವರೆಗೆ ಇಟ್ಕೊಳ್ಬಹುದು? 30 ಫೋಟೋ ಇಟ್ಕೊಳ್ಳುವಂದ್ರೆ ಸಮ, ಯಾಕಂದ್ರೆ ಅದಕ್ಕೂ ಜಾಸ್ತಿ ಇಟ್ಕೊಂಡ್ರೆ ನಾವು ನಿರ್ವಹಣೆ ಕಷ್ಟ. ಅದು ನಮ್ದು ನಾವೇನು ಈಗ ಗನ್ ಹಾಕಿ ಹೊಡಿಬೇಕು, ಸ್ಪ್ರೇ ಹೊಡಿತೇವೆ, ಒಂದು 30 ಫೋಟೋ ಆಗುತ್ತೆ ಅದು. ಅದಕ್ಕೂ ಮೇಲೆ ಅಂದ್ರೆ ಮತ್ತೆ ನಾವು ಏಣಿ ಹಾಕೊಂಡು ಮತ್ತೆ ಹತ್ಕೊಡಬೇಕು, ಲೇಬರ್ ಸಮಸ್ಯೆ. ಅವಾಗ ಏನಾಗುತ್ತೆ, ರೋಗ ಬರೋದು ಮೇಲೆ ಫಸ್ಟ್ ಬರುತ್ತೆ, ಅವಾಗ ಬಾಕಿದೆಲ್ಲ ಹೋಗ್ಬಿಡುತ್ತೆ. ಮತ್ತೆ ನಾವು ಕಟ್ ಮಾಡಿದಾಗ ಒಂದು 25 ಫೋಟೋ 30 ಫೋಟೋ ಕಟ್ ಮಾಡಿದಾಗ ಅದು ವಾಲ್ಯೂಮ್ ದೊಡ್ಡಾಗುತ್ತೆ, ಅಗಲಾಗುತ್ತೆ. ಎತ್ತರ ಬೆಳಿಲಿಕ್ಕೆ ಬಿಟ್ಟರೆ ಎತ್ತರ ಒಂದೇ ಹೋಗುತ್ತೆ. ಅವಾಗ ಏನಾಗುತ್ತೆ, ಪೀಕು ಮೇಲೆ ಹೆಚ್ಚು, ಗಾಳಿ ಬೆಳಕು ಅದಕ್ಕೆ ಸಿಗೋದಕ್ಕೆ ಯಾವ ಇಳುವರಿ ಮೇಲೆ ಇರುತ್ತೆ. ನಮ್ಮದು ಈ ಸ್ಪ್ರೇ ಮಾಡಿದ್ದು ಯಾವ್ದು ತಗೋದಿಲ್ಲ ಅದಕ್ಕೆ, ಅದು ಕ್ವಾಲಿಟಿ ಒಳಗೂ ಅದು ಸದರಾಗುತ್ತೆ. ಮತ್ತೆ ಈ ರೋಗ ಲಕ್ಷಣ ರೋಗ ಹೆಚ್ಚಾಗುತ್ತೆ. ಹಂಗಾಗಿ ನಾವು ಒಂದು 25-30 ಫೋಟೋ ಕಟ್ ಮಾಡ್ಬಿಡ್ತೇವೆ. ಈಗ ಅಡಿಕೆ ಕೊಯ್ಲಿನ ಸಂದರ್ಭದಲ್ಲೆಲ್ಲ ಡ್ಯಾಮೇಜ್ ಆಗುವುದಾಗುವುದಿಲ್ಲ? ಆಗತ್ತೆ ಆಗತ್ತೆ, ಅದೇನು ಸಮಸ್ಯೆ ಇಲ್ಲ, ಆಗದೇ ಅದು. ಈ ಅಡಿಕೆ ಕೊನೆ ಬೀಳುತ್ತೆ ಅಂದ್ರೆ ಡ್ಯಾಮೇಜ್ ಆಗುತ್ತೆ, ಅದೆಲ್ಲ ಆಗದೆ ಅದೆಲ್ಲ ಹೋಗುತ್ತೆ, ಹೋದಲ್ಲ ಒಂದು ಕಳದೆ ಎಡನೂ ಬೀಳುತ್ತೆ. ಈಗ ನಾವು ಕೊನೆ ಕೊಯ್ಯವನಿ ಜೋರು ಮಾಡಬಹುದು, ಏ ಅಂತ ಕೃದೇ ಕೇಳಬಹುದು, ಹತೋಟಿಲ್ಲ ಅದರ. ಮತ್ತೆ ಈ ಅವಾಗ ಹೆಡಕ್ ನಾವೇ ಜೋರು ಮಾಡಕ್ಕಾಗಲಿಲ್ಲ, ಅಡಿಕೆ ಹೆಡನೆ ಮುಂಡದ ಹೆಡ ಮತ್ತೆ ಇಷ್ಟು ದೊಡ್ಡ ದಪ್ಪ ಇರುತ್ತೆ ಅದು, ಅದು ಬೆಳ್ಳಿ ಗುಂಟ ಬಿದ್ದ್ಬಿಡುತ್ತೆ. ಹಾಗೆ ಅದು ಆಗದೆ ಅದು. ಈಗ ಗಾಳಿಯೋ ಮತ್ತು ಅಥವಾ ಟೊಳ್ಳಾಗಿಯೋ ಅಡಿಕೆ ಮರ ಮುರಿದು ಬೀಳಬಹುದು, ಅಂತ ಸಂದರ್ಭದಲ್ಲಿ ಕಾಳು ಮೆಣಸು ಆಧಾರಕ್ಕೆ ಹೋಗ್ಬಿಡ್ತದೆ. ಅವಾಗ ಪರ್ಯಾಯವಾಗಿ ಏನ್ ಮಾಡ್ಬೋದು? ಇಲ್ಲ, ಕೆಲವು ಜನ ಮಾಡಿದ್ದಾರೆ ಹಂಡಿ ಅಂಗಡಿಯವರು, ಅವ್ರು ಹಿಪ್ಲಿಗೆ ಮಾತ್ರ ಅದಕ್ಕೆ ಸಪರೇಟ್ 1.5 ಇಂಚಿನ ಜಿ ಐ ಪೈಪ್ ಕಾಂಕ್ರೀಟ್ ಕಂಬಲ್ ಹಾಕಿ ಮಾಡಿದಾರ. ನಮ್ಮ ನಾವು ಮಾಡಿಲ್ಲ, ಅದು ಅವರಿಗೆ ಅವರಲ್ಲಿ ಅವ್ರ ಅಂದ್ರೆ ಹೇಳಿದಲ್ಲಿ ಈ ಕೃಷಿ ಯಾವಾಗಲೂ ಅಲ್ಲಲ್ಲಿ ಮಣ್ಣಿನ ಗುಣ ಅಲ್ಲಲ್ಲಿ ವಾತಾವರಣದ ಮೇಲೆ ಹೊಂದ್ಕೊಂಡು ಹೋಗುತ್ತೆ. ಈಗ ನಮ್ಮಲ್ಲಿ ಕೃಷಿ ಮಾಡಿದ್ರೆ ನೀನು ಇದೇ ರೀತಿ ಮಾಡುವಂದ್ರೆ ಮತ್ತೆ ಆ ಗುಣ ಮಣ್ಣಿನ ಗುಣ ಅಲ್ಲಿ ವಾತಾವರಣ ಕದಲ್ಲ. ಅವರವರೇ ವಿಜ್ಞಾನಿಗಳಾಗಬೇಕು ಇಲ್ಲಿ, ತನ್ನ ಭೂಮಿಗೆ ಯಾವ್ದು ಹೊಂತದೆ, ಇಲ್ಲಿ ಯಾವ್ದಾದ್ ಬೇಕು ಅದಕ್ಕೆ ಹೇಳಿ ಒಂದ್ 4 ವರ್ಷ ಮಾಡಿದಾಗ ಅವನಿಗೆ ಅನುಭವ ಆಗ್ತದೆ. ಈಗ ನನ್ನ ಮಣ್ಣು ಹೆಂಗೆ, ಆ ಮಣ್ಣಿನ ರಚನೆ ಏನು, ನಾವು ಅದಕ್ಕೆ ಏನೇನು ಪೋಷಕಾಂಶಗಳು ಹಾಕ್ಬೇಕು, ಹೀಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ಮಣ್ಣು ಅಂಟು ಮಣ್ಣು ಬೇಸಿಗೆಲ್ಲ ಬೀರಿ ಬಿಟ್ಬಿಡುತ್ತೆ. ಇದು ಉತ್ತಮ ಕೃಷಿ ಉತ್ತಮ ಭೂಮಿ ಎಲ್ಲ ನಮ್ದು ತಾಕತ್ತುಂಟು ನಮ್ಮಲ್ಲಿ ಮಣ್ಣು, ಆದ್ರೆ ಕೃಷಿ ಉತ್ತಮ ಅಲ್ಲ. ಮಣ್ಣು ಈ ಅಡಿಕೆಗೆ ಈ ಮೆಣಸಿಗೆಲ್ಲವ ಬೇಸಿಗೆಯಲ್ಲಿ ಬಿರಿ ಬಿಡಬಾರ್ದು, ಹೀಗೆ ಬಾಯಿ ಕಳಿಬಾರ್ದು. ಗದ್ದೆ ಮಣ್ಣು ಗದ್ದೆ ನೋಡ್ರಿ, ಬಾಯಿ ಕಳಿತ ಆ ರೀತಿ ಬಾಯಿ ಕಳೆದ್ಬಿಡುತ್ತೆ. ಇದು ಕೃಷಿಗಷ್ಟು ಉತ್ತಮ ಅಲ್ಲ. ಹಾಗೇ 150-125 ಇಂಚ್ ಮಳೆ ಆದ್ರೆ ಇದು ಮಣ್ಣಲ್ಲಿ ತಾಕತ್ತುಂಟು, ನೀರು ಬೇಕು, ಅದೇ ಅಷ್ಟು ನೀರು ಬೇಕು. ನಮ್ಮಲ್ಲಿ ಮಲೆನಾಡಲ್ಲಿ ಈ ಬೋರ್ ಸಕ್ಸಸ್ ಕಡಿಮೆ, ಹಂಗ ನಮ್ಮಲ್ಲಿ ಅಂತೂ ಇಲ್ಲ ಬೋರ್ ಸಕ್ಸಸ್ ಇಲ್ಲ. ಹಾಗಾಗಿ ನೀರು ಹೆಚ್ಚಿಗೆ ಬೇಕು, ಆಗ್ತಾ ಇಲ್ಲ, ನೀರು ಹೆಚ್ಚಿಗೆ ಕೊಡಕ್ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಮಿಶ್ರ ಬೆಳೆಯಾಗಿ ಕಾಳು ಮೆಣಸನ್ನು ಅಡಿಕೆ ತೋಟದಲ್ಲಿ ಬೆಳೆಯುವುದಿದ್ರೆ ನಿಮ್ಮ ಒಂದು ಸಲಹೆ ಏನು? ಹೊಸತಾಗಿ ನಾಟಿ ಮಾಡುವವರಿಗೆ ಎರಡು ಇಟ್ಕೊಳ್ಬೇಕು. ಈಗ ಯಾಕೆಂದ್ರೆ ಇವಾಗ ಹಿಪ್ಲಿಗೆ ಹಿಂಗ ಆಗಿರ್ಬೋದು ಹೋಳಿ, ಅದನ್ನ ಬಿಟ್ಟು ಬಿಡೋದಲ್ಲ. ನಾವು ಮಾಡೋ ಕೆಲಸ ಮಾಡ್ತಾ ಇರೋದು, ನಾವು ಮಾಡೋ ರೈತರು ಏನಪ್ಪ ಮಾಡ್ತಾ ಇರೋದು ಮಾಡ್ತೇವೆ. 1 ವರ್ಷ ರೇಟ್ ಬರುತ್ತೆ, 1 ವರ್ಷ ರೇಟ್ ಬರೋದಿಲ್ಲ, 1 ವರ್ಷ ರೋಗ ಬರುತ್ತೆ, ಅದು ನಡೀತಾ ಇರೋದೇ. ಮನುಷ್ಯನಿಗೆ ಹೆಂಗ ಆರಾಮಿಲ್ಲ ಮತ್ತೆ ಆರಾಮಾಗ್ತಾನೆ, ಹೀಗೆ ಅದು. ನಾವು ಅಡಿಕೆ ನೆಡೋ, ಅಡಿಕೆ ನೆಡೋ ಶಶಿ ನಡದೆ, ಮೆಣಸು ನೆಡೋದು ನಡದೆ, ಹಂಗೆ ಮಾಡ್ತಾ ಇದ್ರೆ ಮಾತ್ರ ಅವನಿಗೂ ಜೀವನದಲ್ಲಿ ಆರೋಗ್ಯ ಇಟ್ಕೊಳ್ಳಿಕ್ಕೆ ಒಂದು ಅವಕಾಶ, ಮತ್ತೆ ಅವನಿಗೆ ನಿರ್ವಹಣೆಗೆ ಕುಟುಂಬ ನಿರ್ವಹಣೆಗೆ ಅನುಕೂಲ ಆಗುತ್ತೆ. ಇವ ರೋಗ ಬಂತು ಬಿಡೋದಲ್ಲ, ಮತ್ತೆ ನೀಡೋದು, ಮರಳಿ ಯತ್ನ ಮಾಡೋದೇ, ಅದು ಮಾಡ್ರೆ ಮಾತ್ರ. ಬಹಳ ಸಂತೋಷ ರಾಘು ಕೇಶು ಹೆಗಡೆಯವರೇ. ಆ ಕಾಳು ಮೆಣಸನ್ನ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಅದನ್ನು ಕೂಡ ಹೆಚ್ಚು ಒಂದು ಗಮನವನ್ನ ಕೊಟ್ಟು ನೀವು ಮಾಡ್ತಾ ಇದ್ರಿ, ಆ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕಾಳು ಮೆಣಸು ಕೃಷಿ ಈ ಕುರಿತು ಶಿರಸಿ ಸೋಮನಹಳ್ಳಿಯ ರಾಘವ್ ಕೇಶವ್ ಹೆಗಡೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ. ಆಡು ಸಾಕಣೆಯಿಂದ ಅನೇಕ ಪ್ರಯೋಜನಗಳಿವೆ. ಆಡುಗಳು ಕಡಿಮೆ ಗಾತ್ರದ ಮೈಕಟ್ಟನ್ನು ಹೊಂದಿದ್ದು ಕಡಿಮೆ ಆಹಾರವನ್ನು ಸೇವಿಸುತ್ತವೆ, ಯಾವುದೇ ತರಹದ ಪರಿಸರಕ್ಕೆ ಬೇಗ ಹೊಂದಿಕೊಳ್ಳುತ್ತವೆ. ಮೇಕೆಗಳನ್ನು ಬೇರೆ ಪ್ರಾಣಿಗಳ ಜೊತೆಗೆ ಸುಲಭವಾಗಿ ಸಾಕಾಣಿಕೆ ಮಾಡಬಹುದು. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತಹ ಗಾದೆ ಮಾತಿನಂತೆ ಪ್ರಕೃತಿಯಲ್ಲಿ ಸಿಗುವಂತಹ ಸೊಪ್ಪು ಮತ್ತು ಗಿಡಗಂಟಿಗಳನ್ನು ಸೇವಿಸಿಕೊಂಡು ಉತ್ತಮ ಗುಣಮಟ್ಟದ ಮಾಂಸ, ಹಾಲು, ಚರ್ಮ ಮತ್ತು ಗೊಬ್ಬರಗಳನ್ನು ಇವು ನೀಡಬಲ್ಲವು. ಹಸು ಮತ್ತು ಎಮ್ಮೆಗಳಿಗೆ ಹೋಲಿಸಿದರೆ ಆಡುಗಳು ಚಿಕ್ಕ ವಯಸ್ಸಿನಲ್ಲಿಯೇ ಗರ್ಭವನ್ನು ಧರಿಸುತ್ತವೆ ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚು ಮರಿಗಳನ್ನು ಹಾಕ್ತವೆ.

ಕೈಯ ಮುಗಿಬಾರೆ ಬಾಳಂತಿ ಕೈ ಮುಗದಿ ಕಾಯ ಒಡೆ ಬಾರೆ ಬಾಳಂತಿ ಮಿಂದಲ್ಲೇ ನಿಳ್ಳೆ ಕೈ ಬಾಳೆ ಕೈ ಕಾಜಿ ಕೈ ಕರಿಯ ಮೊಡಿ ಬಾಳಂತಿ ವಲಾಡಿ ಮೀವ ಕರೆ ಕರ ಕಬ್ಬೇಣ ಮೇಲೆ ರೋಲರ ಚೇಣ ಬಿರಸು ನಿರನಿ ಸಾಗ ತಿರಿ ಗನಂದ ಬಿರಸು ನಿರ ಸಾಗ ತಿರಿ ಗಂಧ ಬಾಳಂತಿ ಮಿಂದಲ್ಲೋರಿಯ ಕರೆ ಸ್ವಂತ ಕೇಳೋರ ನೊರಗೆ ಜೇನೊಣಗೆ ಧರ್ಮೋಗಲಿ ನಲ್ಲಗೇ ನಿನ್ನ ನಲ್ಲಗೆ ಸನೆ ಬಾಳಂತಿ ಪಿರ್ತಿಯಾಗಿದ ಮೂಡುವುದೇ ನೀಡ ಕೊಡುವಾರೇ ಕೊಡುವಾರೆ ಲಂಬರದ ತುಂಬಿ ಮರದೇನಿ ಕೊಡುವ ಮುಂಚೆ ದೇ ಮಕಮಾರಿ ತಳಕಂಡಿ ಬಟ್ಟರ ಮನೆಗೆ ಮನಗೆ ನಡೆದಾಳೆ ಗೌರಮ್ಮ ಭಟ್ಟಾರಲ ಕೈಲೆ ಅನ ಬಂದಿ ಗೋಪಿ ಎನ ತಾನವಿಲ್ಲೆ ಕಂದನ ಕೈ ತೋಳು ಕೇಳಲು ಬಂದೆ ಶುಕ್ರರ ಗಳಗಿಲಿ ಹುಟ್ಟಿದ ಕಂದ ತಂದಿಗೋ ತಾಯಿಗೂ ಬಾಗಿಯನೆ ತಂದ ಅಟ್ಟನ ಮಾತ ತಟ್ಟನೆ ಕೇಳಲೆ ತನ್ನ ಮನೆಗೆ ತಾನು ಬಂದಳೆ ಗೋಪಿ ಅಡ್ಡಗ ಏಣಿ ಚಾಚಳೆ ಗೋಪಿ ತೊಟ್ಲಂದ ನಾರ ತಾಗಿದಳೆ ಗೋಪಿ ತೊಟ್ಲಿಗೆ ಬಂದದ್ದು ಹನ್ನೆರಡು ನೇಣು ತೊಟ್ಲಿಗೆ ಬಂದದ್ದು ಹನ್ನೆರಡು ಒಲಗಿ ಸರ್ಪ ಭೋಜನದ ಹಾಸುಗಿ ಆಸೆ ಮಿಕ್ಕಿದ ಕೆಂಪೆ ತಲದಿಂಬಾತೆ ಗುಮ್ಮ ಗೈಲಂಬ ಕೀಲನ ಜಡಿಯ ಗೋಪಿ ಗಬ್ಬ ಗಪಳ ಹುಟ್ಟಿ ಅರಿಯೋ ಜೋಜನಂದಳೆ ಗೋಪಿ ಉರಿಯೋ ಜೋಜನಂದಳೆ ಗೋಪಿ ಪರಗೆ ಬಣ್ಣದ ಮಿತ್ರ ಕಣ್ಣೋಡಿ ಮಾಕದ ಮಕದ ಕುದುರಿಯರಿ ಕಂಡೇ ನೋಪು ಮಾನಿಗೆ ಬಣ್ಣೋಪು ಮಕದೆ ಬಣ್ಣದ ಜತ್ರ ನೋಡಿ ಮಕದ ಕುದೋರಿಯೇ ಮಕದ ಕುದುರಿಯರಿ ಕಂಡೇ ನೋಪು ಮಾನಿಗೆ ಬಣ್ಣೋ ಸೋಪುರು ದಾಸನ ಮನಕೋ ಗೈ ದಾಸನು ಗಲದೆ ಬಂದೇ ಸಾಕೇ ಮಾತು ಬಲ್ಲವಿಲ್ಲಿ ಅಂದೇ ಬಲ್ಲ ಭಕ್ತಿ ಭಟ್ಟರ ಮನೆಗೋಗಿ ನಡೆದರೆ ಕುಂಗಳ ಪುಯ್ತಾಗ ತಗಲೋದಿ ಭಟ್ಟರೆ ಅಳೆಯ ಮುರತಾನೆ ಸಿಂಗಾರ ಮನಕೋದು ಸಿಂಗಾರು ಅಲದೆ ಕುಸೋದರೆ ಕುಸುಮರೆ ಬಂದ ಮುಗಿದವೆ ಮಾತು ಬಲವಿಲ್ಲಿ ಅಂದೇ ಬಲ ದರ ಮೈ ಮನಿಗೋಗಿದರೆ ಮುನ್ನಳ ಕುಯ್ತವ ತಗ ಕುಯ್ತಗದೋದೆ ಭಟ್ಟರೆ ಗಂಡಗಣೆ ವಾರಗೆ ಮುಸಿ ಮನ ಮಾಡಲೇ ಬಂದು ತಾಮಯ್ಯಪ್ಪರೇಟಗಾದು ತೊನ್ನೇರು ಬಾವಿ ತುಡಿ ನೀರು ಬಾವಿ ತೊಳೆಯ ನೆಟ್ಟಿ ಗಂಡೆ ಒಳಿಯ ನಿಂತೇ ಪ್ಯಾರ ಕಾಗರೇ ಮಾವನ ಮಗಳಿಗೆ ಜಾತಿಯ ಮುನಿ ಜಾತಿಯ ಜಂಡರ ಮಾವನ ಮಗಳಿಗೆ ಮಾವನ ಮಗಳು ತಂಗ ಮಗೇ ಬಗೀನ ಕಡ ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗೌರಿಗೌಡ ಸಂಘಟಕರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. Thank you. ಇಂದ ಇಂಥ ಸತ್ಯದ ಪ್ರಶ್ನೆಗೆ ಏನು ಉತ್ತರ ಹೇಳಿ? ಸಾಧನೆಯ ಶಿಖರ ಏರಿದ್ರು ಹೆಣ್ಣಿನ ಜೀವನಕ್ಕೆ ನೆಮ್ಮದಿಯ ಭವಿಷ್ಯ ಇಲ್ಲ ಅಂತ ಹೇಳಿ, ಅಥವಾ ನಿನಗ್ಯಾರು ರಕ್ಷಣೆಗೆ ಇಲ್ಲ ಅಂತ ಹೇಳಿ? ನನ್ನ ಹತ್ರ ಉತ್ತರ ಅದೇ ಏನು? ಉತ್ತರ ಅದ ಅಮ್ಮ, ನಾವೆಲ್ಲರೂ ಕೂಡ ಉತ್ತರ ಹುಡುಕ್